ಗಾಗಿ ಕಾರ್ಯಕ್ರಮ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ವಿಷಯ ಜೂನ್ 5 ವಿಶ್ವ ಪರಿಸರ ದಿನ. ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ನಂತರ ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆ ಅರಿಕೆ ಕೇಳುತ್ತೀರಿ, ಪ್ರಾಯೋಜಕರು ಮ್ಯಾಮ್ಕೋಸ್ ಶಿವಮೊಗ್ಗ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆನಂತರ ಪೇಟೆ ಧಾರಣೆ ಹವಾಮಾನ ವರದಿ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ವಾಣಿಜ್ಯ ಪ್ರಕಟಣೆಗಳು. ಎಸ್ಜೆಎಂ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿ ಚಿತ್ರದುರ್ಗ, ಇಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂಫಾರ್ಮಾ ಕೋರ್ಸ್ಗಳಿಗೆ ಈ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448524222 ಅಥವಾ 9036617192. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಚಿತ್ರದುರ್ಗದ ಹೆಸರಾಂತ ಕಂಪ್ಯೂಟರ್ ಹಾಗೂ ಬಿಡಿ ಭಾಗಗಳ ಮಾರಾಟ ಮತ್ತು ದುರಸ್ತಿ ಸೇವೆಯಲ್ಲಿ ನೈಪುಣ್ಯತೆ ಹೊಂದಿರುವ ಶ್ರೀ ರಾಘವೇಂದ್ರ ಕಂಪ್ಯೂಟರ್ಸ್ ಚಿತ್ರದುರ್ಗದ JCR ಬಡಾವಣೆಯ ಮುಖ್ಯ ರಸ್ತೆಗೆ ಸ್ಥಳಾಂತರಗೊಂಡು ಶುಭಾರಂಭವಾಗುತ್ತಿದೆ. ಇದೇ ಜೂನ್ ತಿಂಗಳ 6ನೇ ತಾರೀಕಿನ ಶುಕ್ರವಾರ ಪ್ರಾರಂಭೋತ್ಸವಕ್ಕೆ ಪ್ರೀತಿಯ ಗ್ರಾಹಕರಿಗೆ ಆಮಂತ್ರಣ ನೀಡುತ್ತಿದ್ದೇವೆ. ಸರ್ವರು ಆಗಮಿಸಿ ಯಶಸ್ವಿಗೊಳಿಸಲು ಗ್ರಾಹಕರಲ್ಲಿ ವಿನಂತಿ. ವಿವಿಧ ಕಂಪನಿಗಳ ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳ ಪ್ರದರ್ಶನಕ್ಕಾಗಿ ಮಾರಾಟ ಮತ್ತು ದುರಸ್ತಿಗಾಗಿ ಒಮ್ಮೆ ಭೇಟಿ ಕೊಡಿ ಶ್ರೀ ರಾಘವೇಂದ್ರ ಕಂಪ್ಯೂಟರ್ಸ್ ಚಿತ್ರದುರ್ಗ. ಕರೆ ಮಾಡಿ 9590630018 ಹಾಗೂ 9342310019. ಇನ್ನು ಮುಂದೆ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಏನಾರು ಒಂದು ಹೇಳದೇ ಕೆಲಸ ಕಾಣಪ್ಪ ನಿನಗೆ. ಏನ್ ಮಾಡೋದು, ಶಿವಣ್ಣನಿಗೆ ತಟ್ಟಂತ ಮಾತಾಡಿ ಅಭ್ಯಾಸ, ಎಷ್ಟು ಹೇಳಿದ್ರು ತಿತ್ಕಣಲ್ಲ. ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಕೇಳಿಲ್ವಾ, ಅಷ್ಟಕ್ಕೂ ಮಾತಾಡಿದ್ರೆ ತಪ್ಪೇನು ಅಂತೀನಿ. ಹಂಗಲ್ಲ ಕಣಪ್ಪ, ದಡ್ಡನ ಹೃದಯ ಬಾಯಲ್ಲಿ, ಜಾಣನ ಬಾಯಿ ಹೃದಯದಲ್ಲಿ ಅಂತ ಬಲ್ಲವರು ಹೇಳಿದ್ದಾರೆ ಗೊತ್ತಾ. ಹ್ಮ್ ಕಣವ, ಆದ್ರೆ ಯಾವ್ದನ್ನು ತಕ್ಷಣ ಮಾತಾಡಬಾರ ಶಿವಣ, ಯೋಚನೆ ಮಾಡಿ ತೂಕ ಮಾಡಿ ಮಾತಾಡಬೇಕು ಅಂತ ಇದರ ಅರ್ಥ ಅಲ್ವೇನಪ್ಪ ಅಲ್ವೇನವ. ಹ್ಞೂ ಜಯಮ್ಮ, ಬಾಯಿಂದ ಹಾಡಿದ ಮಾತನ್ನ ವಾಪಸ್ ತಣಕಾಗುತ್ತಾ ಹೇಳು. ನಿಮ್ಮದೊಳ್ಳೆ ಕತೆ ಕಣಿ ಹೇಳ್ರಿ, ಮಾತಾಡಿದ್ರೆ ಬಾಯಿ ಬಡಕ ಅಂತೀರಾ, ಮೌನವಾಗಿದ್ರೆ ಬಾಯಿ ಸತ್ತೀರಾ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ಮಾತು ಕೇಳಿವಿನೇನಪ್ಪ ನೀನು. ಬರೀ ಮಾತೆ ಆಯ್ತು ನೋಡ್ರವ, ಕೈ ಚುರುಕಾಗ್ಲಿ, ಮಾವಿನ ಗಿಡ ಹಾಕ ರೀತಿನ ಇದು. ತಗಿರ್ ತಗಿರ್, ಇನ್ನು ಸ್ವಲ್ಪ ಆಳಕ್ ತೆಗ್ದು ಹಾಕ್ಬೇಕ್ರಪ್ಪ. ಅದೆಂತ ದಿನಾಚರಣೆ ಅಂತೆ, ಅದಕ್ಕೆ ಹಸಿರು ಬಟ್ಟೆನ ಹಾಕ್ಬೇಕಂತೆ. ಇವರಿಗೆ ಮಾಡಕ್ ಬದುಕಿಲ್ಲ ನೋಡು, ವರ್ಷವೆಲ್ಲ ಆ ದಿನಾಚರಣೆ ಈ ದಿನಾಚರಣೆ ಅಂತ ಮಾಡಿದ್ದೇ ಆತು. ಇದರಿಂದ ಅದೇನು ಉಪಯೋಗವೋ ಕಾಣೆ ಕಣಪ್ಪ. ಮತ್ತೆ ಅದೇ ಮಾತಾಡ್ತೀಯ ನೀನು, ಅದಿರ್ಲಿ, ಈಗ ಗೊತ್ತಾತು ನೋಡು, ಹಸಿರು ಬಣ್ಣದ ಬಟ್ಟೆ ಅಂದ್ರೆ ಅದು ಪರಿಸರ ದಿನಾಚರಣೆಗಾಗಿ ಅಂತ. ಅದೇನ್ ಗೊತ್ತಾತು ಗೌರ ನಿನ್ಗೆ? ಗೌರಮ್ಮ ಏನು ಗೊತ್ತಿಲ್ಲ ಅನ್ನಂಗಿದ್ರು ಎಷ್ಟು ವಿಷಯಗಳ ತಿಳ್ಕೊಂಡಿರುತ್ತೆ, ಆದ್ರೆ ಅದನ್ನ ಯಾರ ಹತ್ರನು ಪ್ರದರ್ಶನ ಮಾಡಕ್ ಹೋಗಲ್ಲ. ಕಣ್ರವ ತುಂಬಿದ್ ಕೊಡ ತುಳ್ಕಲ್ಲ. ಎಲ್ಲಾ ಸುಮ್ನಿರಿ ಸ್ವಲ್ಪ, ನಾನೇನು ಮಹಾ ಬುದ್ಧಿವಂತೆ ಅಂತ ಹೇಳ್ಕೊಂಡ, ಈಗ ನಿಮ್ ಮುಂದೆ ನಾನ್ಯಾವ ಲೆಕ್ಕ ಹೇಳಿ. ನಮ್ ಹುಡುಗ್ರು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಅದರ ಬಗ್ಗೆ ಗೊತ್ತಾಯ್ತು. ಹ್ಮ್, ಮತ್ತೆ ಮೊನ್ನೆ ಪೇಪರ್ ನಲ್ಲಿ ಕೂಡ ಬಂದಿತ್ತು, ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನ ಅಂತ. ಅದೆಂತದದು ಪರಿಸರ ದಿನ ಅಂದ್ರೆ? ಅಷ್ಟು ಗೊತ್ತಿಲ್ವಾ, ಪರಿಸರ ದಿನ ಅಂದ್ರೆ ಪರಿಸರ ದಿನ ಅಷ್ಟೇ ಅಪ್ಪ, ಇನ್ನೇನು? ಅದು ಹಂಗಲ್ಲ ಕಣಪ್ಪ, ಪರಿಸರ ಅಂದ್ರೆ ಏನ್ ಹೇಳಿ ಅಂತ. ಗಿಡ ಮರ ಕಾಡು ಮೇಡು ಇದೆ ಅಲ್ವಾ? ಅಷ್ಟೇ ಹೆಂಗ್ ಜಯಮ್ಮ, ನದಿ ಸಮುದ್ರ ಗುಡ್ಡ ಬೆಟ್ಟ ಇದು ಸೇರ್ತವೆ ಅಲ್ವಾ? ಪ್ರಾಣಿ ಪಕ್ಷಿ ಹುಳ ಉಪ್ಟೆ ಬಿಟ್ಟೆ ಬಿಟ್ರಿ. ಎತ್ತು ಸಾದ ಅದು, ಮಗ ಬುದ್ಧಿವಂತ ಆದ ಅಂದಂಗೆ ನಮ್ ಶಿವಣ್ಣನಿಗೂ ತಿಳುವಳಿಕೆ ಬಂತು. ಸರಿಯಾಗಿ ಹೇಳದಾದ್ರೆ ನಮ್ಮ ಸುತ್ತಮುತ್ತಲ ಇರೋದೆಲ್ಲ ಪರಿಸರ ಕಣ್ ಹೇಳ್ರವ. ಹಂಗಾರೆ ಇರುವೆ ಓತಿಕೇತ ಔರಾಣಿ ಇವೆಲ್ಲದು ಪರಿಸರವೇಯಾ? ಔರಾಣಿನುವೆ ಕಪ್ಪೆನುವೆ ಅದ್ ಸರಿ, ಪರಿಸರ ಅದ್ರಷ್ಟಕ್ಕೆ ಅದ್ ಇರುತ್ತಪ್ಪ. ಅದಕ್ಕೊಂದ್ ದಿನಾಚರಣೆ ಯಾಕ್ ಬೇಕು ಅಂತೀನಿ. ಅದ್ರಷ್ಟಕ್ಕೆ ಅದು ಇರಕ್ಕೆ ನಾವೆಲ್ ಬಿಡ್ತೀವಿ, ಪರಿಸರಕ್ಕೆ ಇನ್ನಿಲ್ಲ ತೊಂದ್ರೆ ಕೊಡ್ತಾನೆ ಇರ್ತೀವಲ್ಲ. ಹೌದ್ ಕಣಿ ಹೇಳವ, ಇರಾ ಬರ ಮರ ಮಂಡಿನೆಲ್ಲ ಕಡ್ದು ಕಾಡ್ ನಾಶ ಮಾಡಿದೀವಿ. ಕಾಡ್ ನಾಶ ಮಾಡಕ್ಕಾಗುತ್ತಾ ಹೇಳು, ಅದೇನ್ ಹುಡುಗಾಟಿವೆಯಾ? ಮಾಡ್ದೆ ಏನ್ ಗಂಗಮ್ಮ, ನಮ್ಮೂರಲ್ಲೇ ನೋಡವ, ನಾವು ಚಿಕ್ಕವರಾಗಿದ್ದಾಗ ಗೋಮಾಳದಲ್ಲಿ ಯಾ ಪಾಟಿ ಗಿಡ ಮರ ಬೆಳೆದು ನಿಂತದ್ವು. ಅದು ಕೂಡ ಎಷ್ಟೊಂದ್ ಜಾತಿ ವೈವಿಧ್ಯಕ್ಕೆ ಸೇರಿದ್ದು. ಕಣವ ಅಂತ ದೊಡ್ಡ ಗುಡ್ಡನೇ ಒಡೆದು ಚೂರ್ ಮಾಡಿದೀವಿ. ಯಾನಡಿ ಪ್ರಾಣಿ ಎಂತೆಂತವೋ ಪಕ್ಷಿಗಳೆಲ್ಲ ಇದ್ವು ಅಂತೀರಾ ಅಲ್ಲಿ? ಹ್ಞೂ ಕಣವ, ಪಾಪ ಅವಕ್ಕೆಲ್ಲ ನಿಲ್ಲಕ್ ನೆಲೆ ಇಲ್ದಂಗ್ ಮಾಡಿದೀವಿ. ಎತ್ತ ಹೋದ್ವೋ ಏನೋ, ಮನುಷ್ಯನ ಆಸೆಗೆ ಎಲ್ಲಾ ನಾಶ ಮಾಡಿದೀವಿ. ಅದೆಷ್ಟೊಂದ್ ಹಳ್ಳ ಕಲ್ಯಾಣಿ ಬಾವಿ ಇದ್ದು ಅವನ್ನು ನುಂಗಿ ನೀರ್ ಕುಡ್ದಿದೀವಿ. ಕಾಡ್ ಬೆಳೆದ್ರೆ ಆಡ್ತಿತ್ತು ಅಂತ ಎಲ್ಲ ಮೇಸಿ ನೆಲನ ನುಣ್ಣುಗ್ ಮಾಡಿಟ್ಟಿದೀವಿ. ತಾನೆಚ್ಚು ಮೂರ್ ಲೋಕ ಹೆಚ್ಚು ಅಂತ ಮೆರಿತೀವಿ. ಪ್ರಕೃತಿ ಯಾವಾಗ ಏನ್ ಮಾಡುತ್ತೋ ಗೊತ್ತಿಲ್ಲ. ಏನಾಗುತ್ತೆ ಬಿಡವ, ಈ ಭೂಮಿ ಆಕಾಶ ನೀರು ಇವೆಲ್ಲ ಇವತ್ತಿಂದ ಹೇಳು. ಅದು ಬಿಡು, ಭೂಮಿ ಹುಟ್ಟಿ ಲಕ್ಷಾಂತರ ಕೋಟಿ ವರ್ಷಗಳಾಗಿದೆ ಅಂದ್ರೆ ನಾವು ಅವಿವೇಕಿಗಳು. ಕೇವಲ 100 ವರ್ಷದಲ್ಲೇ ಇನ್ನಿಲ್ಲದಷ್ಟು ಹಾಳ್ ಮಾಡಿದ್ದೀವಿ. ಮನುಷ್ಯ ನಡೆದ ದಾರಿಲಿ ಹುಲ್ಲು ಹುಟ್ಟಲ್ಲ ಅಂತಾರಲ್ಲ, ಅದನ್ನ ನಿಜ ಮಾಡಿದೀವಿ. ಮೊನ್ನೆ ಮಲೆನಾಡು ಭಾಗಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ಕಾಡ್ ಕಡಿಮೆ ಆಗೈತೆ. ಅದಕ್ಕೆ ಏನಪ್ಪ, ಅಲ್ಲಿ ಮಳೆ ಪ್ರಮಾಣ ಕೂಡ ಕಡಿಮೆ ಆಗೈತೆ ಅಂತಾರೆ. ಮಳೆ ಕಡಿಮೆ ಅನ್ನಕ್ಕಿಂತ ಯಾವಾಗ್ಲೋ ಬರ್ಬೇಕಾದ ಮಳೆ ಮತ್ತಾವಾಗ್ಲೋ ಬರ್ತೈತೆ. ಬಂದ್ರೆ ಬಂದ್ ಕೆಡಿಸ್ತು, ಹೋದ್ರೆ ಹೋಗ್ ಕೆಡಿಸ್ತು ಅನ್ನಂಗ ಆಗಿ ಕುಂತೈತಿ. ಅದೆಷ್ಟೋ ಪ್ರಾಣಿ ಪಕ್ಷಿಗಳೇ ಕಮ್ಮಿ ಆಗೋಗಿದಾವೆ. ಏ ಆದ್ರ ಅದು ತಗ, ಅದನ್ನ ಕೊಟ್ಕೊಂಡು ನಮ್ಗೇನು? ನಿನ್ನಂತವರಿಂದಲೇ ಇಂತ ತಪ್ಪುಗಳು ಹೆಚ್ಚಾಗ್ತಾ ಇರೋದು. ನಾನು ನೀನು ಇದ್ರೆ ಮಾತ್ರ ಪರಿಸರ ಉಳಿಯಲ್ಲವಾ, ಪ್ರತಿಯೊಂದು ಜೀವಿಗಳು ಕೂಡ ಮುಖ್ಯ ಶಿವಣ. ಅದೇನೋ ಜೇನು ಹುಳುಗಳು ಇಲ್ಲಂಗಾದ್ರೆ ಇಡೀ ಮನುಷ್ಯರು ಇಲ್ದಂಗಾಗ್ತಾರೆ ಅಂತಾರಪ್ಪ, ನಿಜವಾ? ಏ ಜೇನುಳುಕು ಮನುಷ್ಯನಿಗೂ ಸಂಬಂಧ ಏನು ಹೇಳು. ಏನ್ ಶಿವಣ್ಣ ನೀನು, ಜೇನು ಹುಳು ಇದ್ರೆ ಕಣಪ್ಪ ಪರಾಗಸ್ಪರ್ಶ ಆಗಿ ಗಿಡ ಮರ ಆಹಾರ ತಯಾರಿಸೋದು, ಆಹಾರವೇ ಇಲ್ಲ ಅಂದ್ರೆ ಹೆಂಗ್ ಬದುಕಕ್ಕಾಗುತ್ತೆ ಹೇಳು. ಒಂದು ಕಾಡಲ್ಲಿ ಎಲ್ಲ ತರದ ಪ್ರಾಣಿಗಳು ಇರ್ಬೇಕ್ರವ. ಈಗ ನೋಡಿ, ಬರೀ ಹುಲಿನೇ ಇತ್ತು ಅನ್ನಿ, ಆವಾಗ ಆಹಾರ ಇಲ್ದೆ ನಾಡಿಗೆ ನುಗ್ತವೆ, ಇಲ್ಲಾಂದ್ರೆ ಆಹಾರ ಇಲ್ದೆ ಸತ್ತೋಗ್ತವ. ಬರೀ ಜಿಂಕೆನೇ ಇದ್ವು ಅಂದ್ಕೊಳ್ಳಿ, ಕಾಡಲ್ಲಿರೋ ಮೇವೆಲ್ಲ ಖಾಲಿಯಾಗಿ ನಮ್ಮ ಬೆಳೆಗಳನ್ನು ತಿಂದು ಹಾಳು ಮಾಡ್ತವೆ, ಇಲ್ಲಾಂದ್ರೆ ಆಹಾರ ಇಲ್ದೆ ಅವು ಕೂಡ ಸತ್ತು ಹೋಗ್ತವೆ. ಕಾಡು ನಾಡು ಎರಡೂ ಸರಿಯಾಗಿರ್ಬೇಕು ಅಂದ್ರೆ ಹುಲಿ ಜಿಂಕೆ ಎರಡೂ ಇರ್ಬೇಕು ಅಂತೀರಾ? ಹುಳನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನ ಹೊದ್ದು ತಿನ್ನುತ್ತೆ, ಹಿಂಗೆ ಇದೊಂದು ಸರಪಳಿ ಇದ್ದಂಗೆ. ಇದರಲ್ಲಿ ಯಾವುದೇ ಒಂದು ಕೊಂಡಿ ಕಳಚಿದ್ರು ತೊಂದ್ರೆ ಖಂಡಿತ. ಹಿಂಗೆ ನಾವು ಏನೇನೋ ಹೆಡವಟ್ ಮಾಡಿ ಭೂಮಿಯ ತಾಪಮಾನವನ್ನ ವಿಪರೀತ ಹೆಚ್ಚಾಗಿದೆಯಂತೆ. ಅದೇನೋ ನಿಜ, ಇಂಥ ಬಿಸಿಲು ಇಂಥ ಶಾಖ ಯಾವಾಗ್ಲೂ ನೋಡಿರ್ಲಿಲ್ಲ, ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೆ ಐತೆ. ಹಿಂಗಾದ್ರೆ ಮಂಜುಗಡ್ಡೆ ಕರಗಿ ಪ್ರಪಂಚದ ಎಷ್ಟೋ ಭಾಗ ಮುಳುಗಿ ಹೋಗುತ್ತೆ ಅಂತಾರೆ. ಹಿಂಗಾದ್ರೆ ಹೆಂಗ ತಾಯಿ ಬದುಕೋದು, ಬಾಳದ ಹೆಂಗೆ ಅಂತೀನಿ. ನಮ್ದಾರು ಬಿಡು ಜಯಮ್ಮ, ಮುಂದಿನ ತಲೆಮಾರಿನ ಕತೆ ಏನು? ಏನೋ ತಪ್ಪು ಮಾಡದ ಪ್ರಾಣಿ ಪಕ್ಷಿಗಳ ಕತೆ ಏನು ಅಂತೀನಿ. ಹ್ಞೂ ಗಂಗಮ್ಮ, ಈ ನಾಡಿ ದುಡ್ಡು ಖರ್ಚು ಮಾಡಿ ಮಕ್ಕಳು ಮರಿ ಓದ್ಸೋಕ್ ನೋಡ್ತೀವಿ, ಇದನ್ನು ಕೂಡ ಯೋಚನೆ ಮಾಡ್ಬೇಕಲ್ವಾ? ಮಕ್ಕಳಿಗೆ ವಿದ್ಯೆ ಉದ್ಯೋಗ ಆಸ್ತಿ ಮಾಡೋದಕ್ಕಿಂತ ಮುಖ್ಯವಾಗಿ ಬದುಕೋಕೆ ಬೇಕಾದ ಒಳ್ಳೆಯ ಭೂಮಿ ವಾತಾವರಣ ಪರಿಸರ ಉಳಿಸೋದು ನಮ್ ಕರ್ತವ್ಯ ಆಗ್ಬೇಕು. ಕಣವ, ಜನಕ್ಕೆ ದೇಶಕ್ಕೆ ಮೋಸ ಮಾಡಿ 1000 ಕೋಟಿ ರೂಪಾಯಿ ಕೂಡಿಟ್ಕೊಂಡ್ ಕುಂತವಲ್ಲ ಅವ್ರಿದನ್ನ ತಿಳ್ಕೊಬೇಕ್ರಪ್ಪ ಮೊದ್ಲು. ಮೂರ್ ತಲೆಮಾರು ಕೂತ್ಕೊಂಡ್ ತಿಂದ್ರು ಕರಗ್ಲಾರ್ದಂಗೆ ದುಡ್ಡು ಆಸ್ತಿ ಮಾಡಿಟ್ಟಿದ್ದಾರೆ, ಆದ್ರೆ ವಾಸ ಮಾಡಕ್ಕೆ ಭೂಮಿ ಇಲ್ಲ ಅಂದ್ರೆ ಏನ್ ಮಾಡ್ತವೆ ಅವು? ಅದು ದೊಡ್ಡ ಸುದ್ದಿ, ನಮ್ ಕತೆ ಹೇಳು. ಅವರವರ ಜವಾಬ್ದಾರಿ ಅವರು ಸರಿಯಾಗಿ ನಿರ್ವಹಿಸಿದರೆ ಎಲ್ಲಾ ಸರಿಯಾಗುತ್ತೆ. ಈಗ ನೋಡಿ, ನೀರು ಪಾತಾಳ ಸೇರಿ ಕುಂತೈತಿ. ಅಷ್ಟೇ ಅಲ್ಲ, ನೀರೆಲ್ಲ ಬರೀ ವಿಷ ಬೆರೆಸಿದೀವಿ, ಗಾಳಿಲ್ಲೂ ವಿಷ ಬೆರೆಸಿದೀವಿ, ಮಣ್ಣನ್ನಂತೂ ಯಾತಕ್ಕೂ ಬರದಂಗ್ ಮಾಡಿದೀವಿ. ಒಂದನ್ನಾದ್ರೂ ಚೆನ್ನಾಗಿ ಇಟ್ಕೊಂಡಿದೀವ? ಯಾವತ್ತೋ ಕರಗಲಾಗದ ಪ್ಲಾಸ್ಟಿಕ್ ನ ಲೆಕ್ಕಾಚಾರ ಇಲ್ದಂಗೆ ಬಳಸಿ ಬಿಸಾಕ್ತಾ ಇದೀವಿ. 1950 ಇಸ್ವಿಲಿ ಪ್ರಪಂಚದಲ್ಲಿ ಬರೀ 2 ಮಿಲಿಯನ್ ಟನ್ ಪ್ಲಾಸ್ಟಿಕ್ ಉತ್ಪಾದನೆ ಆಗ್ತಾ ಇತ್ತಂತೆ. ಈಗ 450 ಮಿಲಿಯನ್ ಟನ್ ಬಂದಿದೆ. ಇನ್ನು 20 ವರ್ಷಕ್ಕೆ 1,000 ಮಿಲಿಯನ್ ಟನ್ ಆಗುತ್ತಂತೆ. ಹಿಂಗಾದ್ರೆ ಭೂಮಿ ಉಳಿಯುತ್ತ? ಈಗಂತೂ ಪ್ಲಾಸ್ಟಿಕ್ ಇಲ್ದೆ ಜೀವನವೇ ಇಲ್ಲ ಅನ್ನಂಗಾಗಿದೆ. ಅಯ್ಯೋ, ಅದನ್ನೇನ್ ಹೇಳ್ತೀಯ? ಅಡಿಗೆ ಮಾಡಕ್ಕೂ ಪ್ಲಾಸ್ಟಿಕ್, ತಿನ್ನ ತಟ್ಟೆನೂ ಪ್ಲಾಸ್ಟಿಕ್, ನೀರ್ ಕುಡಿಯ ಲೋಟ, ಪಾರ್ಸಲ್ ಪೇಪರ್ ಎಲ್ಲ ಪ್ಲಾಸ್ಟಿಕ್. ಅಂಗಡಿಗೆ ಹೋದ್ರೆ ಒಂದ್ ಕೈ ಚೀಲ ಇಟ್ಕೊಂಡು ಹೋಗಲ್ಲ, ಐತಲ್ಲ ಪ್ಲಾಸ್ಟಿಕ್ ಕವರ್. ಅಯ್ಯೋ, ಮದುವೆ ಮನೆಗಳಲ್ಲಂತೂ ಅದೆಷ್ಟು 1,000 ನೀರಿನ ಬಾಟ್ಲಿ, ಮತ್ತದ್ರಲ್ಲಿ ಉಳಿದ ನೀರು ಎರಡನ್ನೂ ರಾಶಿ ಹಾಕ್ತಾರೋ ನೋಡಿಲ್ವ ನೀವು? ನಾವೇ ಕಾಲ್ ಭಾಗ ನೀರ್ ಕುಡಿದು ಬಾಟ್ಲಿ ಬಿಟ್ಟು ಬರ್ತೀವಿ, ಜೊತೆಗೆ ಇಟ್ಕೊಂಡ್ ಬಂದು ಉಳಿದ ನೀರ್ ಕುಡಿದ್ರೆ ಏನ್ ತಪ್ಪು ಅಂತೀನಿ? ಇದೆಲ್ಲ ಒಂಥರ ಮನುಷ್ಯನ ಅಹಂಕಾರದ ಮತ್ತೊಂದು ರೂಪ ಗಂಗಮ್ಮ. ದೊಡ್ಡಸ್ಗೆ ಮಾಡಕ್ ಹೋಗಿ ದಡ್ಡರಾಗ್ತಾ ಇದೀವಿ. ಹೇಳಕ್ ಹೋದ್ರೆ ನಮ್ಮನ್ನೇ ಗೇಲಿ ಮಾಡ್ತಾರೆ. ಇಂತ ಉಡಾಪೆತನ ನಿಲ್ಸದೆ ಹೋದ್ರೆ ನೀರು ನೆಲ ಎರಡನ್ನೂ ಕಳ್ಕೊಳ್ತೀವಿ ಅಷ್ಟೇ. ಪ್ರಪಂಚದಲ್ಲಿ ಪ್ರತಿ ಸೆಕೆಂಡ್ಗೆ 2 ಲಕ್ಷ ನೀರಿನ ಬಾಟ್ಲಿ ಬಳಕೆ ಆಗ್ತೈತಂತೆ. ಇನ್ನು ಬೇರೆ ಬೇರೆ ಬಳಕೆ ಎಲ್ಲಾ ಸೇರಿ ಎಷ್ಟಾಗ್ಬಹುದು ನೋಡ್ರವ್ವ, ನೀವೇ ಯೋಚನೆ ಮಾಡಿ. ಇನ್ನ ಬೆಳೆಗಳಿಗೆ ನಾವು ಬಳಸೋ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ಟಾನಿಕ್ ಅದೇನ್ ಕಡಿಮೆನಾ? ಸರ್ಕಾರ ಇದಕ್ಕಾಗಿ 1,00,000 ಕೋಟಿ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ನಿಯಂತ್ರಣ ಇಲ್ದಂಗೆ ಇದನ್ನೆಲ್ಲ ಭೂಮಿಗೆ ಸುರಿದು ಸುರಿದು ಸುರಿದು ಭೂಮಿ ತಾಯಿ ಸುಸ್ತಾಗಿ ಹೋಗಿದ್ದಾಳೆ. ಮಣ್ಣಲ್ಲಿ ಸಾವಯವ ಇಂಗಾಲ ಪ್ರಮಾಣ 5% ಇರಬೇಕಾದ ಕಡೆ 0.5% ಬಂದು ಕುಂತೈತೆ. ಮನೆಗೊಂದು ಕಾರು, 4 ಬೈಕು, ಪೆಟ್ರೋಲ್ ಸುಟ್ಟದ್ದು ಸುಟ್ಟದ್ದೆಯ. ಸಾಧ್ಯವಾದ ಕಡೆಯಲ್ಲೆಲ್ಲ ಬಸ್ಸು ರೈಲು ಬಳಸಿದ್ರೆ ಪರಿಸರಕ್ಕೆ ಎಷ್ಟು ಒಳ್ಳೇದಲ್ವೇನ್ರವ? ಹೂ ಜಯಮ್ಮ, ಅದ್ ಸರಿ ಬಿಡು. ಹಂಗಂತ ಬದುಕು ಬಾಳು ಬಿಟ್ಟು ಸಣ್ಣದಕ್ಕೂ ಪುಟ್ಟದಕ್ಕೂ ಕೈಲೊಂದ್ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಬಸ್ಸಲ್ಲೂ ಪಟ್ಟಣಕ್ ಹೋಗೋದು ಒಳ್ಳೇದಲ್ಲ ಹೇಳವ. ಇನ್ನು ನೀರನ್ನಂತೂ ಅದೆಷ್ಟು ಪೋಲ್ ಮಾಡ್ತೀವೋ ಕಾಣೆ, ಬಿಂದಿಗೆ ತುಂಬಿ ಹರಿತಾ ಇರುತ್ತೆ. ಜನ ಅದನ್ನ ನೋಡ್ತಾ ನೋಡ್ತಾ ಅರಟೆ ಹೊಡ್ಕೊಂಡ್ ಕುಂತಿರ್ತಾರೆ. ಪ್ರತಿಯೊಬ್ರು ನಲ್ಲಿ ಆನ್ ಮಾಡ್ಕೊಂಡು ಪಾತ್ರೆ ತೊಳೆಯೋದ್ ಬಿಟ್ಟು ತಂಬಿಗೆ ಬಳಸಿದ್ರು ಕೂಡ ದಿನಕ್ಕೆ 1,00,000,000 ಲೀಟರ್ ನೀರ ಉಳಿಸಬಹುದು. ವಾಹನಗಳನ್ನ ತೊಳೆಯೋದು ಪೈಪ್ ಇಟ್ಕೊಂಡು ಒಬ್ಬೊಬ್ರು 1,000,000,000 ಲೀಟರ್ನ ನೀರ್ನ ವ್ಯರ್ಥ ಮಾಡೋ ಬದ್ಲು ತಂಬಿಗೆ ಬಳಸಿದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ. ಮಳೆಗಾಲ ಅನ್ನೋದು ಲೆಕ್ಕಕ್ಕೆ ಸಿಗ್ದಂಗೆ ಮಾಡಿಟ್ಟಿದೀವಿ. ಯಾವಾಗ್ಲೂ ಬರ್ಬೇಕಾದ ಮಳೆ ಮತ್ತೆ ಯಾವಾಗ್ಲೋ ಬರುತ್ತೆ. ನಾವೆಂಗೋ, ಪ್ರಕೃತಿ ಹಂಗೆ ಆಗೈತೆ. ಇನ್ ಮುಂದೆ ಮಳೆಗಾಲಗಳು ಭಾರಿ ಏರ್ಪೇರಾಗ್ತಾವಂತೆ. ಅದಕ್ಕೆ ಈಗ್ಲೇ ಎಚ್ಚೆತ್ಕೋಬೇಕು. ಮಳೆ ನೀರನ್ನು ಭೂಮಿಗೆ ಇಂಗ್ಸೋಕೆ ಗಂಭೀರವಾದ ಪ್ರಯತ್ನ ಮಾಡಬೇಕು. ಅದಕ್ಕೆ ಕೃಷಿ ಇಲಾಖೆಯಲ್ಲಿ ಇದಕ್ಕಾಗಿ ಬೇಕಾದಷ್ಟು ಅನುದಾನ ಐತೆ. ಆದ್ರೆ ಸುಮ್ನೆಯ ಏನೋ 4 ಕಾಸು ಸಿಕ್ತಿತ್ತೆ ಜಾಬ್ಗೆ ಇಳಿಸ್ಕೊಳ್ಳೋಣ ಅಂತ ಇಂಥ ಯೋಜನೆಗಳನ್ನ ದುರುಪಯೋಗ ಮಾಡಬಾರ್ದು. ನಮ್ಮಿಂದ ಭೂಮಿಗೆ ಬೇಕಾದದ್ದು ಏನೂ ಇಲ್ಲ. ನಮಗೆ ಭೂಮಿ ಅನಿವಾರ್ಯ ಹೊರತು ನಾವು ಭೂಮಿಗೆ ಅನಿವಾರ್ಯ ಅಲ್ಲ ಅನ್ನೋದನ್ನ ಎಲ್ಲರೂ ತಿಳ್ಕೊಳ್ಬೇಕು. ಹೂ ಗಂಗಮ್ಮ, ನನ್ನಂತ ಬೇಜವಾಬ್ದಾರಿ ಜನ ಇದ್ರೆ ಇನ್ನೇನಾಗುತ್ತೆ ಹೇಳು. ನಿನ್ ಸುದ್ದಿ ಬಿಡು. ಎಷ್ಟೋ ಜನ ದೊಡ್ಡ ದೊಡ್ಡ ವಿದ್ಯಾವಂತರು ಸಮಾಜದಲ್ಲಿ ತಮ್ಮಂತಾವೇ ಬಲು ದೊಡ್ಡವರು ಅಂದ್ಕೊಂಡು ಮೆರೆಯೋರ್ಗೆ ಈ ಸೂಕ್ಷ್ಮ ಅರ್ಥ ಆಗಲ್ಲ. ಏ ಬಿಡುಗವರಮ್ಮ, ಬಟ್ಟೆ ಬಂಗಾರದಿಂದ ದೊಡ್ಡರಾಗಕ್ಕಾಗಲ್ಲ, ನಮ್ಮ ನಡವಳಿಕೆಯಿಂದ ದೊಡ್ಡರ ಆಗ್ಬಹುದು ನೋಡ್ರಪ್ಪ. ಕೃಷಿ ತ್ಯಾಜ್ಯ ಸುಡೋದು ಕೂಡ ಒಳ್ಳೇದಲ್ಲ ಹೇಳು. ಇದರಿಂದ ಪರಿಸರ ಮಾಲಿನ್ಯ ಆಗ್ತದೆ. ಅದರ ಬದಲಾಗಿ ಅದನ್ನ ಭೂಮಿಗೆ ಸೇರಿಸಿದ್ರೆ ಕರಗಿ ಗೊಬ್ಬರನಾರ ಆಗುತ್ತೆ. ಪ್ಲಾಸ್ಟಿಕ್ ನ ರಾಶಿ ರಾಶಿ ಹಾಕಿ ಸುಡ್ತಾರಲ್ಲ, ಅದೆಷ್ಟು ಅಪಾಯ ಅಲ್ವಾ? ಗಾಳಿ, ನೀರು, ಅನ್ನ, ಅರಿವೆ ಎಲ್ಲಾ ಕಡೆನೂ ಈ ಪ್ಲಾಸ್ಟಿಕ್ ಚೂರುಗಳು ಸೇರ್ಕೊಂಡು ಮನುಷ್ಯನ ದೇಹದೊಳಗೆ ಪ್ರವೇಶ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಎಲ್ಲದರಲ್ಲೂ ಪ್ಲಾಸ್ಟಿಕ್ಕು. ನಾವಾಗಿದ ಮುಳ್ಗಿಡ ನಾವೇ ತಾನೇ ತುಳಿಬೇಕು. ಇನ್ನೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೆ ಜೀವ ಜಗತ್ತು ಉಳಿಯೋದು ಕಷ್ಟ ಬಿಡು. ಹಂಗಂತ ಎಲ್ರು ಸುಮ್ನೆ ಕುತ್ಕೊಂಡ್ರೆ ಆಗುತ್ತಾ? ಏನಾರ ಮಾಡ್ಬೇಕಲ್ಲ. ಅದು ಸರಿ ಬಿಡು, ನಾವು ಕೂಡ ನಮ್ ಕೈಲೇನಾಗುತ್ತೋ ಅದನ್ನ ಮಾಡ್ಲೇಬೇಕು ನೋಡು. ಅದಕ್ಕೆ ಅಂತಾನೆ 1972 ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ June 5 ಇದು ನಡೆಯುತ್ತೆ. ನಮ್ ದೇಶದಲ್ಲೂ ಇದನ್ನ 1974 ಇದನ್ನ ಆಚರಣೆ ಮಾಡ್ತಾ ಇದೀವಿ. ಅಂದ್ರೆ ಪರಿಸರದ ಮಹತ್ವವನ್ನ ಎಲ್ರಿಗೂ ಗೊತ್ತು ಮಾಡೋದಕ್ಕಾಗಿ ಇದನ್ನ ಮಾಡ್ತಾರೆ ಅಲ್ವಾ? ಅಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಬಂದ್ರು, ಇನ್ನೂ ಏನು ಮಾಡಕ್ಕಾಗಿಲ್ವಾ? ಹೆಚ್ಚಾಗ್ತಾ ಇರೋ ಜನಸಂಖ್ಯೆ, ಅಭಿವೃದ್ಧಿ ಸಾಧಿಸಬೇಕಾದ ಅನಿವಾರ್ಯತೆ, ಇವೆಲ್ಲಾ ಸವಾಲುಗಳ ಕೂಡ ಇದಾವಲ್ಲ ಶಿವಣ್ಣ. ನೀ ಮಾಯೆಯೊಳಗೋ ಮಾಯೆಯು ನಿನ್ನೊಳಗೋ ಅಂತ ವಿಷ ವರ್ತುಲದಲ್ಲಿ ನಾವು ಸಿಕ್ಕಾಕೊಂಡಿದೀವಿ. ಮುಳ್ಮೇಲೆ ಬಟ್ಟೆ ಹಾಕ್ದಂಗೆ ಆಗಿದೆ, ಹುಷಾರಾಗಿ ಬಿಡಿಸ್ಕೋಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂದಂಗೆ ಮುಖ್ಯವಾಗಿ ಶಾಲಾ ಕಾಲೇಜು ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಅದಕ್ಕೆ ಕಣಪ್ಪ ಶಾಲೆಗಳಲ್ಲಿ ಮಕ್ಕಳಿಗೆ ಹಸಿರು ಬಣ್ಣದ ಬಟ್ಟೆ ಧರಿಸಿ ಬರ ಕೇಳಿರೋದು. ಸ್ಕೂಲಲ್ಲಿ ಇದ್ರ ಕುರಿತು ಭಾಷಣ, ಪ್ರಬಂಧ ಬರೆಯೋದು, ಚಿತ್ರ ಬಿಡಿಸೋದು, ಗಿಡ ಹಾಕ್ಸೋದು ಇದೆಲ್ಲ ಮಾಡ್ತಾರೆ. ಇಂತಹ ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ಮಾಹಿತಿ ಕೊಡ್ತಾರೆ. ಅದಕ್ಕೇನಪ್ಪ ನಮ್ಮ ಹುಡುಗರು ಮನೆ ಪಕ್ಕದಲ್ಲಿ ಎಂತೆಂತವೋ ಗಿಡ ತಂದು ಹಾಕಿದವೆ. ನೀನು ಅದ್ರ ಬಗ್ಗೆ ನಾಲ್ಕು ಒಳ್ಳೆ ಮಾತಾಡು ಗಂಗಮ್ಮ, ಅವ್ರಿಗೂ ಕೂಡ ಉತ್ಸಾಹ ಬರುತ್ತೆ. ಸರ್ಕಾರದ ಇಲಾಖೆಗಳು, ಸಂಘ ಸಂಸ್ಥೆಗಳು, ಎಷ್ಟೋ ಜನ ವೈಯಕ್ತಿಕವಾಗಿ ಕೂಡ ಇದನ್ನ ಆಚರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಕಾಟಾಚಾರಕ್ಕೆ ಆಚರಣೆ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಪ್ರಾಮಾಣಿಕವಾಗಿ, ಮನಪೂರ್ವಕವಾಗಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಲ್ವೇನ್ರಪ್ಪ? ಹೌದು, ಅದ್ಯಾರೋ ರಾಜ ಊರಿನ ಜನ ಎಲ್ಲ ಹಂಡೆಗಳಿಗೆ ಹಾಲು ತಂದು ಹಾಕ್ರಿ ಅಂದ್ರೆ ನಾವೊಬ್ರು ನೀರು ಹಾಕಿದ್ರೆ ಯಾರಿಗ ಗೊತ್ತಾಗುತ್ತೆ ಅಂದ್ಕೊಂಡು ಹಂಡೆ ತುಂಬಾ ಬರೀ ನೀರೇ ಹಾಕಿದ್ರಂತಲ್ಲ, ಅಂತವ್ರೆ ಜಾಸ್ತಿ ಇದ್ದಾರೆ ನೋಡಪ್ಪ. ನಮಗಲ್ದಿದ್ರು ನಮ್ಮ ಮಕ್ಕಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಸುಂದರವಾದಂತ ಸುರಕ್ಷಿತವಾದಂತ ಭೂಮಿನ ಕೊಡೋದು ನಮ್ ಕರ್ತವ್ಯ ಅಂತ ಎಲ್ರು ತಿಳ್ಕೋಬೇಕು. ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತ ಜವಾಬ್ದಾರಿನ ಬೇರೆಯವರಿಗೆ ವರ್ಗಾಯಿಸೋದು ಬಿಡಬೇಕು. ಹೌದು, ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗ್ಬೇಕು ಗೌರ. ನಾವೆಲ್ಲ ಸೇರಿ ಈ ವರ್ಷ ಪರಿಸರ ದಿನಾಚರಣೆಯನ್ನ ಚೆನ್ನಾಗಿ ಮಾಡ್ಲೇಬೇಕು ನೋಡ್ರಿ. ಊರಿನಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ, ಸ್ಕೂಲು, ಅರಣ್ಯ ಇಲಾಖೆ, ಕೃಷಿ ತೋಟಗಾರಿಕೆ ಇಲಾಖೆ, ಹಿಂಗೆ ಎಲ್ಲರ ಸಹಕಾರ ತಗೊಳ್ಳೋಣ ತಾಳಪ್ಪ. ಇದು ಕೂಡ ಸರಿಯಾದ ಯೋಚನೆ ನೋಡು. ನಾವು ಕೆಡಿಸಿದ ಪರಿಸರನ ನಾವೇ ತಾನೇ ರಿಪೇರಿ ಮಾಡಬೇಕು. ಈ ದೊಡ್ಡ ಭೂಮಿಲಿ ಬರೀ ನಮ್ಮ ದೇಶ ಒಂದರಲ್ಲೇ 45,000 ರೀತಿಯ ಗಿಡ ಮರ, 91,000 ವನ್ಯಜೀವಿಗಳು ಇದ್ದಾವೆ. ಅಂದ್ರೆ ಪ್ರಪಂಚದಲ್ಲಿ ಎಷ್ಟಿರಬಹುದು ಯೋಚನೆ ಮಾಡಿ. ಈಗಾಗಲೇ ಕಣ್ಮರೆ ಆಗಿರುವ ಎಷ್ಟೋ ಜೀವಿಗಳು ಕಾಣೆ. ಇದನ್ನೆಲ್ಲ ನೋಡಿದ್ರೆ ಈ ಜಗತ್ತಿನಲ್ಲಿ ಮನುಷ್ಯ ಕೂಡ ಕೇವಲ ಒಂದು ಯಕಶ್ಚಿತ್ತ ಕ್ಷುದ್ರ ಜೀವಿ ಅನ್ಸುತ್ತೆ ನನಗೆ. ಅಷ್ಟಲ್ದೆ ಏನ್ ಜಯಮ್ಮ, 10 in 11 ಅಂತ ನಾವು ಕೂಡ ಜೀವಜಾಲದ ಒಂದು ಕೊಂಡಿ ಅಷ್ಟೆಯಾ? ಆದ್ರೆ ಪ್ರಪಂಚ ನಡೀತಿರದೆ ಮಾನವನಿಂದ ಅನ್ನೋ ಭ್ರಮೆಯಲ್ಲಿ ನಾವು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ. ಪರಿಸರದ ಮೇಲೆ ನಾವು ಇಲ್ಲಿವರೆಗೆ ಮಾಡಿದ ಅಧ್ವಾನಗಳೇ ಸಾಕು, ಇನ್ಮೇಲಾದ್ರೂ ನಮ್ಮನ್ನ ನಾವು ತಿದ್ಕೋಬೇಕು. ಹೌದು, ನಾವು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪ್ರಕೃತಿಯ ಎದುರಿಗೆ ವಿನಯದಿಂದ ನಡೆಬೇಕೇ ಹೊರತು ಅಹಂಕಾರದಿಂದ ವರ್ತಿಸಬಾರದು. ಬದುಕು ಅಂದ್ರೆ ಕೊಟ್ಟು ತಗೊಳ್ಳೋದು ಅನ್ನೋದನ್ನ ತಿಳ್ಕೊಂಡು ಪರಿಸರಕ್ಕೆ ನಾವು ಏನ್ ಒಳ್ಳೇದು ಮಾಡಬಹುದು ಅದನ್ನ ಮಾಡಬೇಕು. ಅದಕ್ಕೆ ಎಲ್ರೂ ಹೇಳ್ರಪ್ಪ, ಪರಿಸರವಿದ್ದರೆ ನಾವು, ಪರಿಸರ ಕೆಟ್ಟರೆ ಸಾವು, ಪರಿಸರ ಉಳಿಸಲು ಸರಸರ ಬನ್ನಿ, ಪರಿಸರ ಕೊಡೆಯರು ನಾವಲ್ಲ, ಹರಿಯಿರಿ ಸತ್ಯವ ನೀವೆಲ್ಲ. ಇದುವರೆಗೂ June 5 ವಿಶ್ವ ಪರಿಸರ ದಿನಾಚರಣೆ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ, ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ.